ನಿಮಿಷಕ್ಕೆ. ಈಗ ಸಮಯ ಸರಿಯಾಗಿ 6:50 ಇದು ಆಕಾಶವಾಣಿ ಹಾಸನ 102.2 MHz. ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ, ತರಕಾರಿ ಬೆಳೆಗಳಲ್ಲಿ ರೋಗಗಳ ಗುರುತಿಸುವಿಕೆ ಹಾಗೂ ಸಮಗ್ರ ಹತೋಟಿ ಕ್ರಮಗಳ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಸಸ್ಯರೋಗಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಚ್ ಮಂಜುನಾಥ್ ಅವರೊಂದಿಗಿನ ಸಂದರ್ಶನವನ್ನು ಸಂದರ್ಶಕರು ಅರಕಲಗೂಡು ವಿಮಧುಸೂದನ್. ಹಸಿರು ಸಿರಿ ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ. ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಅನ್ನವಿಡೋ ದೇವರಿಗೆ ಕೇಳಿ ಕಾರ್ಯಕ್ರಮ ಹಸಿರು ಸಿರಿ. ಬಸಿರಲಿ ಹುಟ್ಟಿ ದೇವರಿನ ಬಂಡಿಯ ಕಟ್ಟಿ ಹಸಿರೇ ಉಸಿರು ಎಂದು ಸಾರುವ ಕೊಡುಗೈ ದೊರೆಯುವನು. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಸ್ಯರೋಗಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ ಮಂಜುನಾಥ್ ಅವರು. ಮಂಜುನಾಥ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಹಾಸನ ಜಿಲ್ಲೆಯ ಭಾಗದಲ್ಲಿ ಬೆಳೀತಕ್ಕಂತಹ ವಿವಿಧ ತರಕಾರಿಗಳಲ್ಲಿ ಬರುವಂತಹ ರೋಗಗಳನ್ನು ಹೇಗೆ ಗುರುತನ್ನ ಮಾಡಬೇಕು ಮತ್ತು ಇವುಗಳ ಸಮಗ್ರ ಹತೋಟಿಯನ್ನು ಹೇಗೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಡಾಕ್ಟ್ರೇ, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟ್ರೇ. ಈ ನಮ್ಮ ಹಾಸನ ಜಿಲ್ಲೆ ಸ್ವಲ್ಪ ತರಕಾರಿ ಬೆಳೆಗಳಿಗೆ ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿರತಕ್ಕಂಥ ಜಿಲ್ಲೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ನೆರೆಹೊರೆಯ ಜಿಲ್ಲೆಗಳೇನಿದ್ದಾವೋ, ಚಿಕ್ಕಮಗಳೂರು ಮತ್ತೆ ದಕ್ಷಿಣ ಕನ್ನಡ, ಕೊಡಗು, ಈ ಭಾಗದಲ್ಲಿ ತರಕಾರಿಯನ್ನು ಬೆಳೆಯಲಿಕ್ಕೆ ಸಾಧ್ಯ ಆಗೋಲ್ಲ. ಯಾಕೆಂದ್ರೆ ಆ ಥರದ ಒಂದು ವಾತಾವರಣ ಅಲ್ಲಿ ಇಲ್ಲ. ನೆರೆಯ ರಾಜ್ಯ ಕೇರಳದಲ್ಲೂ ಕೂಡ ಹೆಚ್ಚು ಪ್ರಮಾಣದಲ್ಲಿ ತರಕಾರಿಯನ್ನ ಬೆಳೆಯಲಿಕ್ಕೆ ಸಾಧ್ಯ ಆಗೋಲ್ಲ. ಹಾಗಾಗಿ ನಮಗೆ ಅದೊಂದು ಅವಕಾಶ ಅಂತ ಹೇಳಿ ನಾವು ಅಂದ್ಕೊಳ್ಬೇಕು. ನಮ್ಮಲ್ಲಿ ಎಲ್ಲಾ ತರಹದ ತರಕಾರಿಗಳನ್ನು ಕೂಡ ಬೆಳೆಯಲಿಕ್ಕೆ ಅವಕಾಶಗಳು ಇದ್ದಾವೆ. ಇಲ್ಲಿ ಬೆಳೆದಂತಹ ತರಕಾರಿಗೆ ನೆರೆಯ ಜಿಲ್ಲೆ ಮತ್ತೆ ನೆರೆಯ ರಾಜ್ಯದಲ್ಲಿ ನಮಗೆ ಒಳ್ಳೆಯ ಮಾರುಕಟ್ಟೆಯು ಕೂಡ ದೊರಕುತ್ತೆ. ಆ ಕಾರಣದಿಂದಾಗಿ ಹೆಚ್ಚು ಪ್ರಮಾಣದಲ್ಲಿ ತರಕಾರಿಯನ್ನ ಇಲ್ಲಿ ಬೆಳೆಯಲಾಗುತ್ತೆ. ಬಹಳ ಪ್ರಮುಖವಾಗಿ ಯಾವ್ಯಾವ ತರಕಾರಿಯನ್ನ ನಮ್ಮ ಹಾಸನ ಜಿಲ್ಲೆಯಲ್ಲಿ ಸಾಗುವಳಿಯನ್ನ ಮಾಡಲಾಗ್ತಾ ಇದೆ? ಪ್ರಮುಖವಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಆಲೂಗಡ್ಡೆ, ಟೊಮ್ಯಾಟೊ, ಬದನೆ, ಮೆಣಸಿನಕಾಯಿ, ಕುಂಬಳ ಜಾತಿಗೆ ಸೇರಿದಂತಹ ತರಕಾರಿ ಬೆಳೆಗಳು ಮತ್ತೆ ಕೋಸು ಜಾತಿಗೆ ಸೇರಿದ ತರಕಾರಿ ಬೆಳೆಗಳು ಮತ್ತೆ ಸೊಪ್ಪು ತರಕಾರಿ ಬೆಳೆಗಳನ್ನ, ಅದಾದ್ಮೇಲೆ ಬೀನ್ಸ್, ಈ ತರಕಾರಿ ಬೆಳೆಗಳನ್ನ ಯಥೇಚ್ಛವಾಗಿ ನಮ್ಮ ಹಾಸನ ಭಾಗದಲ್ಲಿ ಬೆಳೆಯೋದನ್ನ ನಾವು ಗಮನಿಸಬಹುದು. ಇವತ್ತು ಯಾವುದೇ ತರಕಾರಿಯಾಗ್ಲಿ ನಾವು ನಮ್ಮ ಮನೆಗೆ ಬೇಕಾದಂತ ಪ್ರಮಾಣದಲ್ಲಿ ಹಾಕೊಂಡಾಗ ಹೆಚ್ಚು ಸಮಸ್ಯೆ ಇರೋದಿಲ್ಲ. ಆದ್ರೆ ದೊಡ್ಡ ಪ್ರಮಾಣದಲ್ಲಿ ನಾವು ತರಕಾರಿಯನ್ನ ಬೆಳಿತೀವಿ ಅಂತ ಅಂತ ಅಂದಾಗ ವಿವಿಧ ರೋಗಗಳು ಬರತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇವತ್ತು ಯಾವ ತರಕಾರಿನೂ ಕೂಡ ನಾವು ಕೀಟನಾಶಕಗಳು ಮತ್ತೆ ರೋಗನಾಶಕಗಳ ಸಿಂಪಡಣೆ ಇಲ್ಲದೇ ಬೆಳೆಯಲಾರದಂತಹ ಒಂದು ಪರಿಸ್ಥಿತಿಯನ್ನ ನಾವು ತಲುಪಿದ್ದೇವೆ. ಈ ನಿಟ್ಟಿನಲ್ಲಿ ಯಾವೆಲ್ಲ ರೋಗಗಳು ಬರ್ತಕ್ಕಂತಹ ಸಾಧ್ಯತೆ ಇದೆ, ಅವುಗಳನ್ನ ನಮ್ಮ ಕೃಷಿಕರು ಹೇಗೆ ಗುರುತು ಮಾಡಬಹುದು ಅಂತೀರಿ? ಈಗ ಬೆಳೆಗಳಿಗೆ ಬರುವ ರೋಗಗಳನ್ನು ನಾವು ಸಂಪೂರ್ಣವಾಗಿ ನಿರ್ವಹಿಸಬೇಕಂತಂದ್ರೆ ಮೊದಲನೆಯದಾಗಿ ಆ ರೋಗಗಳನ್ನ ನಾವು ಖಚಿತಪಡಿಸಿಕೊಳ್ಬೇಕು. ಮತ್ತೆ ಆ ರೋಗಗಳನ್ನ ನಾವು ಗುರುತಿಸಿದ್ರೆ ಮಾತ್ರ ಆ ರೋಗಕ್ಕೆ ಅನುಗುಣವಾಗಿ ನಾವು ನಿರ್ವಹಣಾ ಕ್ರಮಗಳನ್ನು ಮಾಡಬಹುದಾಗ್ತದೆ. ನಮಗೆ ಈಗ ಕಾಯಿಲೆ ಬಂದ್ರೆ ನಾವು ವೈದ್ಯರ ಹತ್ರ ಹೋದ್ರೆ ಅವರು ಯಾವ ರೀತಿ ನಮಗೆ ರೋಗಗಳನ್ನ ಗುರುತಿಸಿ ಚಿಕಿತ್ಸೆ ನೀಡ್ತಾರೋ ಅದೇ ರೀತಿ ನಾವು ಬೆಳೆಯೋ ತರಕಾರಿ ಬೆಳೆಗಳಿಗೆ ರೋಗಗಳನ್ನ ನಾವು ಮೊದಲು ಗುರುತಿಸಬೇಕು. ನಿರ್ವಹಣೆ ಮಾಡೋದಕ್ಕಿಂತ ಮುಂಚೆ ನಾವು ತರಕಾರಿ ಬೆಳೆಗಳಿಗೆ ಬರುವ ರೋಗಗಳನ್ನ ನಾವು ಗುರುತಿಸಿ ಖಚಿತಪಡಿಸಿಕೊಂಡ್ರೆ ಮಾತ್ರ ನಾವು ಅದಕ್ಕೆ ಅನುಗುಣವಾದ ನಿರ್ವಹಣಾ ಕ್ರಮಗಳನ್ನು ನಾವು ತೆಗೆದುಕೋಬೇಕಾಗ್ತದೆ. ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ನಾವು ಡಯಾಗ್ನೋಸಿಸ್ ಅಂತ ನಾವು ಕರಿತೀವಿ. ಈಗ ನಮಗೆ ಯಾವ ತರ ಕಾಯಿಲೆ ಬಂದ್ರೆ ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಎಲ್ಲ ಇರ್ತಾವೋ ನಾವು ಅದನ್ನ ತರಕಾರಿ ಬೆಳೆಗಳಿಗೆ ಬರುವ ರೋಗಗಳನ್ನು ನಾವು ಡಯಾಗ್ನೋಸಿಸ್ ಮಾಡಬೇಕು, ಅದನ್ನೇ ನಾವು ಗುರುತಿಸಿಕೆ ಅಂತ ನಾವು ಕರಿತೀವಿ. ಇಲ್ಲಿ ಈ ರೋಗಗಳನ್ನು ಗುರುತಿಸೋದು ತುಂಬಾ ಕಷ್ಟಕರವಾದ ಕೆಲಸ. ಯಾಕಂತಂದ್ರೆ ಸಸ್ಯಗಳಿಗೆ ವಿವಿಧ ರೋಗಾಣುಗಳಿಂದ ರೋಗ ಅನ್ನೋದು ಬರ್ತಾ ಇರ್ತದೆ, ಮತ್ತೆ ಅನೇಕ ಕೀಟಗಳು ಸಹ ಇದರಲ್ಲಿ ಹಾನಿಯನ್ನ ಉಂಟು ಮಾಡ್ತವೆ ಬೆಳೆಗಳಿಗೆ. ಇದಲ್ಲದೆ ಪೋಷಕಾಂಶಗಳ ಕೊರತೆಯಿಂದನೂ ಸಹ ನಾವು ಲಕ್ಷಣಗಳನ್ನು ನಾವು ಕಾಣಬಹುದು. ಇದೇ ರೀತಿ ಈಗ ನಾವು ರೋಗವನ್ನು ಖಚಿತಪಡಿಸ್ಕೋಬೇಕು, ಅದು ರೋಗದಿಂದ ಬಂದಿದೆಯಾ, ಕೀಟದಿಂದ ಹಾನಿಯಾಗಿದೆಯಾ, ಪೋಷಕಾಂಶಗಳಿಂದ ಹಾನಿಯಾಗಿದೆಯಾ, ಈ ತರ ಅದನ್ನ ನಾವು ಗುರುತಿಸ್ಕೋಬೇಕು. ಎಲ್ಲಾ ತರದ ನ್ಯೂನತೆಗಳು ಕೂಡ ಕೇವಲ ರೋಗಗಳಿಂದ ಮಾತ್ರ ಬರೋದಿಲ್ಲ ಪೋಷಕಾಂಶಗಳ ನ್ಯೂನತೆಯಿಂದನೂ ಕೂಡ ಕೆಲವೊಂದಷ್ಟು ದೋಷಗಳು ಕಾಣಿಸ್ಕೊಳ್ಳುತ್ತವೆ. ಹೌದೌದು, ಆದ್ರಿಂದನೂ ಲಕ್ಷಣಗಳನ್ನ ನಾವು ಗುರುತಿಸ್ಕೋಬಹುದು. ಆದ್ರಿಂದ ಈ ರೋಗವನ್ನು ಗುರುತಿಸೋದು ಒಂಥರ ಪತ್ತೆದಾರರ ಕೆಲಸ ಇದ್ದಂಗೆ. ಈಗ ಕೊಲೆ ಮಾಡಿರೋರು ಯಾರಾದ್ರೂ ನಾವು ಪತ್ತೆ ಹಚ್ಚಿತವರಲ್ಲ, ಅದೇ ರೀತಿ ನಾವು ನಮ್ಮ ಸಸ್ಯಗಳನ್ನ ರೋಗವನ್ನುಂಟು ಮಾಡಿ ಸಾಯಿಸಿರ್ತವಲ್ಲ, ಅದನ್ನ ನಾವು ಪತ್ತೆ ಹಚ್ಚಬೇಕು. ಆ ಪತ್ತೆ ಹಚ್ಚಿದ್ರೆ ಮಾತ್ರ ನಾವು ಅವುಗಳಿಗೆ ಅನುಗುಣವಾಗಿ ನಾವು ನಿರ್ವಹಣಾ ಕ್ರಮಗಳನ್ನ ಅನುಸರಿಸ್ಕೋಬೇಕು. ಮತ್ತೆ ಈ ತರ ರೋಗಗಳನ್ನು ನಾವು ಗುರುತಿಸೋದಕ್ಕೆ ಇದಕ್ಕೆ ತಿಳುವಳಿಕೆನೂ ಇರಬೇಕು. ಆ ರೋಗದ ಬಗ್ಗೆ ತಿಳುವಳಿಕೆ ಇರಬೇಕು, ರೋಗಾಣು ಬಗ್ಗೆ ತಿಳುವಳಿಕೆ ಇರಬೇಕು, ಇದ್ರ ಜೊತೆಗೆ ಅನುಭವನೂ ತುಂಬಾ ಮುಖ್ಯ ಆಗಿರುತ್ತದೆ. ಅನುಭವ ಇರಬೇಕು, ತಿಳುವಳಿಕೆ ಅನುಭವ ಎರಡು ಇದ್ರೆ ನಾವು ರೋಗವನ್ನು ನಾವು ಗುರುತಿಸಿ ಅದಕ್ಕೆ ಸರಿಯಾದ ನಿರ್ವಹಣಾ ಕ್ರಮಗಳನ್ನು ನಾವು ತಗೋಬಹುದು. ಈ ರೋಗಗಳನ್ನ ಗುರುತಿಸುವುದಕ್ಕಿಂತ ಮುಂಚೆ ನಮ್ಗೆ ಆ ಬೆಳೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಇರಬೇಕು. ಯಾವ ತರ ಅಂತಂದ್ರೆ ಬೆಳೆ ಬೆಳೆದಾಗ ಅದರ ಹೆಸರು ಏನು, ವೈಜ್ಞಾನಿಕ ಹೆಸರು ಏನು ಅದರದ್ದು, ಮತ್ತೆ ಅದು ಆರೋಗ್ಯಕರ ಸ್ಥಿತಿಯಲ್ಲಿರುವಾಗ ಬೆಳೆ ಯಾವ ರೀತಿ ಅದು ಕಾಣಿಸ್ಕೊಂತದೆ, ಅಂದ್ರೆ ಎಷ್ಟು ಎತ್ತರ ಬೆಳೀತದೆ, ಎಲೆಗಳ ಗಾತ್ರ ಎಷ್ಟಿರುತ್ತದೆ, ಅವುಗಳ ಆಕಾರ ಯಾವ ತರ ಇರ್ತದೆ, ಬಣ್ಣ ಯಾವ ರೀತಿ ಇರ್ತದೆ, ಬೇರಿನ ರಚನೆ ಯಾವ ರೀತಿ ಇರ್ತದೆ, ಕಾಂಡದ ಉದ್ದ ಯಾವ ತರ ಎಷ್ಟಿರ್ತದೆ ಅನ್ನೋದ್ರ ಬಗ್ಗೆ ನಮ್ಗೆ ಆ ಬೆಳೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಅನ್ನೋದು ಇದ್ರೆ ಮಾತ್ರ ನಾವು ಅದರಲ್ಲಿ ಏನಾದ್ರೂ ಬದಲಾವಣೆಗಳಾದ್ರೆ ಅದನ್ನ ನಾವು ಗುರುತಿಸಬಹುದು. ಮೊದಲನೇದಾಗಿ ಬೆಳೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಇರಬೇಕು, ಅದರಲ್ಲಿ ಬದಲಾವಣೆನೆ ನಾವು ಅದನ್ನ ರೋಗ ಲಕ್ಷಣ ಅಂತ ನಾವು ಹೇಳ್ಬೋದು. ಆಯ್ತಾ, ಈ ರೋಗ ಲಕ್ಷಣಗಳ ಬಗ್ಗೆ ಹೇಳ್ಬೇಕಂತಂದ್ರೆ ವಿಶಿಷ್ಟವಾದ ರೋಗ ನಂತರ ಅತಿಯಾಗಿ ಬೆಳವಣಿಗೆ ಆಗುವುದು. ರೋಗ ಬಂದ್ರೆ ಕೆಲವೊಂದು ತರಕಾರಿ ಬೆಳೆಗಳಲ್ಲಿ ಅತಿಯಾದ ಬೆಳವಣಿಗೆ, ಈಗ ಬದನೆಯಲ್ಲೆಲ್ಲ ನೋಡಬಹುದು ನೀವು, ಎಲೆಗಳೆಲ್ಲ ಚಿಕ್ಕ ಚಿಕ್ಕದಾಗಿ ಒಂದೇ ಭಾಗದಲ್ಲಿ ಮೇಲ್ಭಾಗದಲ್ಲಿ ಬೆಳವಣಿಗೆ ಆಗಿರುತ್ತದೆ ಬದನೆಯಲ್ಲಿ. ಸೊ ಈಗ ಮೂರನೇದಾಗಿ ಸಸ್ಯದ ಭಾಗಗಳು ಸಾಯೋದು. ಈ ಸಸ್ಯದ ಲಕ್ಷಣಗಳು ಮತ್ತೆ ರೋಗಗಳಿಂದ ಬರೋ ಲಕ್ಷಣಗಳಲ್ಲಿ ನಮ್ಗೆ ವ್ಯತ್ಯಾಸ ಕಾಣಿಸ್ತಾ ಇರ್ತದೆ. ಏನಂತಂದ್ರೆ ಈ ಪೋಷಕಾಂಶಗಳಿಂದ ಬರೋ ಲಕ್ಷಣಗಳು ಅವು ಯಾವುದೋ ಒಂದು ಭಾಗಕ್ಕೆ ಸೀಮಿತ ಆಗಿರ್ತವೆ, ಅದು ಬದುಗಳಲ್ಲಿ ಇರ್ಬೋದು, ಯಾವುದೋ ಒಂದು ಕ್ಷೇತ್ರದಲ್ಲಿ ಮಧ್ಯಭಾಗದಲ್ಲಿ ಇರ್ಬೋದು, ಮತ್ತೆ ಅಲ್ಲಿ ಪೋಷಕಾಂಶಗಳ ಕೊರತೆಯಿಂದ ಬರೋದು ಪ್ರಗತಿ ಅನ್ನೋದು ಇರೋದಿಲ್ಲ, ಆ ಲಕ್ಷಣ ಪ್ರಗತಿ ಇರೋದಿಲ್ಲ, ಬೆಳವಣಿಗೆ ಇರಲ್ಲ, ಬೆಳವಣಿಗೆ ಇರೋದಿಲ್ಲ. ಅದೇ ನಾವು ಈ ರೋಗಗಳಿಗೆ ಬಂದಾಗ ಇವತ್ತು ನೀವು ನೋಡಿ ರೋಗ ಲಕ್ಷಣ ನೋಡಿ ಮತ್ತೆ ನಾಳೆ ನೋಡಿ ಆ ರೋಗದ ಪ್ರಗತಿಯನ್ನ ನೀವು ಗಮನಿಸಬಹುದು. ತುಂಬಾ ವೇಗವಾಗಿ ಆಗುತ್ತದೆ, ವೇಗ ಹರಡ್ತಾ ಇರ್ತದೆ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಏನಾಗ್ತದೆ ಅಂತಂದ್ರೆ ಅದರ ಪ್ರಗತಿಯನ್ನ ನೀವು ಗಮನಿಸಬಹುದು. ಈಗ 10 ಗಿಡ ಬಂದಿದೆ ಅಂತಂದ್ರೆ ಇವತ್ತು ನಾಳೆ ಒಂದು 50 ಗಿಡಕ್ಕೆ ಬಂದಿರಬಹುದು. ಈ ತರ ಲಕ್ಷಣ ಅದು ಪ್ರಗತಿಯನ್ನ ನೋಡಬಹುದು ರೋಗಗಳಲ್ಲಿ. ನಾವು ಪೋಷಕಾಂಶಗಳಿಂದ ಕೊರತೆಯಿಂದ ಬಂದಿರೋ ಲಕ್ಷಣಗಳು ಅದರಲ್ಲಿ ಪ್ರಗತಿ ಇರೋದಿಲ್ಲ. ಎಲ್ಲೆಲ್ಲಿ ಪೋಷಕಾಂಶಗಳ ಕೊರತೆ ಇಲ್ಲಿರುತ್ತೋ ಅಲ್ಲಿ ಮಾತ್ರ ಲಕ್ಷಣಗಳನ್ನು ಅಲ್ಲಿ ನಾವು ಕಾಣಬಹುದಾಗಿರ್ತದೆ. ನಂತರ ನಾವು ಈ ರೋಗಗಳನ್ನ ತರಕಾರಿ ಬೆಳೆಗಳಲ್ಲಿ ಗುರುತಿಸಬೇಕು ಅಂತಂದ್ರೂ ರೈತರಿಂದನೂ ಸ್ವಲ್ಪ ಮಾಹಿತಿಯನ್ನ ನಾವು ಪಡ್ಕೋಬೇಕಾಗ್ತದೆ. ಅವರ ಜಾಗದಲ್ಲಿ ಮಳೆ ಪ್ರಮಾಣ ಎಷ್ಟಾಯ್ತು, ವಾತಾವರಣ ಹೇಗಿತ್ತು, ಅವರು ಬೆಳೆ ಬೆಳೆದಾಗ ಅವರು ಯಾವ ರೀತಿ ಬೇಸಾಯ ಕ್ರಮಗಳನ್ನು ಅನುಸರಿಸಿದ್ದಾರೆ, ಅವರು ಏನ್ ಗೊಬ್ಬರ ಕೊಟ್ಟಿದ್ದಾರೆ, ಅವರು ತಳಿ ಯಾವ್ದು ಉಪಯೋಗ ಮಾಡಿದ್ದಾರೆ, ಈಗ ಕಳೆನಾಶಕಗಳಾಗ್ಲಿ ಪೀಡೆ ನಾಶಕಗಳಾಗ್ಲಿ ಯಾವುದು ಅವರು ಬಳಕೆ ಮಾಡಿದ್ದಾರೆ ಅನ್ನೋದನ್ನ ನಾವು ಮಾಹಿತಿ ಪಡ್ಕೋಬೇಕಾಗ್ತದೆ. ಯಾಕಂತಂದ್ರೆ ಅಲ್ಲಿ ಅವರು ಕೆಲವೊಂದ್ಸಲ ಈ ಗೊಬ್ಬರಗಳನ್ನು ನೀಡುವಾಗ ಯಥೇಚ್ಛವಾಗಿ ಸಾರಜನಕ ಗೊಬ್ಬರವನ್ನು ಕೊಟ್ಬಿಟ್ಟಿರ್ತಾರೆ. ಸೊ ಅದರಿಂದನು ಬೆಳೆಗಳಿಗೆ ರೋಗ ನಿರೋಧಕ ಶಕ್ತಿ ಅನ್ನೋದು ಹೋಗಿರ್ತದೆ. ಆಮೇಲೆ ಕಳೆನಾಶಕಗಳನ್ನು ಸಿಂಪಡಣೆ ಮಾಡ್ತಾರೆ, ಕೆಲವೊಂದು ಬೆಳೆಗಳಿಗೆ ಕಳೆನಾಶ ಸಿಂಪಡಣೆ ಮಾಡೋದ್ರಿಂದ ಸುಡುವಂತಹ ಲಕ್ಷಣಗಳನ್ನ ನಾವು ಗಮನಿಸಬಹುದು. ಆದ್ರಿಂದ ರೈತರಿಂದನು ಸ್ವಲ್ಪ ನಾವು ಮಾಹಿತಿಯನ್ನು ಕಲೆ ಹಾಕಿದ್ರೆ ತರಕಾರಿ ಬೆಳೆಗಳಲ್ಲಿ ನಾವು ರೋಗಗಳನ್ನ ಗುರುತಿಸಬಹುದು. ಅದರಲ್ಲಿ ಈಗ ನಾವು ಈ ತರಕಾರಿ ಬೆಳೆಗಳಲ್ಲಿ ಬರುವ ಮುಖ್ಯ ರೋಗಗಳನ್ನ ಯಾವ ರೀತಿ ನಾವು ಗುರುತಿಸೋದು, ಯಾವ್ದಾವ್ದು ರೋಗಗಳು ನಾವು ತರಕಾರಿ ಬೆಳೆಗಳಲ್ಲಿ ನೋಡಬಹುದು ಅಂತಂದ್ಬಿಟ್ಟು ನಿಮ್ಗೆ ಮಾಹಿತಿ ನೀಡ್ತೀನಿ. ಇವಾಗ ಮೊದಲನೆಯದಾಗಿ ಎಲೆ ಚುಕ್ಕೆ ರೋಗ. ಈ ಎಲೆ ಚುಕ್ಕೆ ರೋಗವು ಶಿಲೀಂಧ್ರದಿಂದ ಮತ್ತೆ ಬ್ಯಾಕ್ಟೀರಿಯಾ ರೋಗಾಣುಗಳಿಂದ ಇದು ಬರುತ್ತದೆ. ಇದರಲ್ಲಿ ಈ ಎಲೆ ಚುಕ್ಕೆ ರೋಗವನ್ನು ಉದಾಹರಣೆಗೆ ಶಿಲೀಂಧ್ರದಿಂದ ಬರುವ ಎಲೆ ಚುಕ್ಕೆ ರೋಗವನ್ನು ನಾವು ಮೆಣಸಿನಕಾಯಿ, ಬದನೆ, ಟೊಮೊಟೊ, ಕೋಸು ಬೆಳೆಗಳು, ಬೆಂಡೆಕಾಯಿ, ಬಟಾಣಿ, ತರಕಾರಿ ಸೊಪ್ಪು ಇದರಲ್ಲಿ ಬೆಳೆಗಳಲ್ಲಿ ನಾವು ಕಾಣಬಹುದು. ಇದರಲ್ಲಿ ಅದೇ ರೀತಿ ಬ್ಯಾಕ್ಟೀರಿಯಾದಿಂದ ಬರುವ ಎಲೆ ಚುಕ್ಕೆ ರೋಗಗಳನ್ನು ನಾವು ಸಹ ಟೊಮೆಟೊದಲ್ಲಾಗಿರ್ಬೋದು, ಬೀನ್ಸ್ ಅಲ್ಲಿ, ಮೆಣಸಿನಕಾಯಿ, ಬಟಾಣಿ, ಕುಂಬಳಕಾಯಿ ಬೆಳೆಗಳಲ್ಲಿ ನಾವು ಇದನ್ನ ಕಾಣಬಹುದು. ನೀವೀಗ ಒಂದು ಪ್ರಶ್ನೆ ಕೇಳಬಹುದು, ಈಗ ಶಿಲೀಂಧ್ರದಿಂದ ಬರೋ ಎಲೆ ಚುಕ್ಕೆ ರೋಗಕ್ಕೂ ಬ್ಯಾಕ್ಟೀರಿಯಾದಿಂದ ಬರೋ ಎಲೆ ಚುಕ್ಕೆ ರೋಗಕ್ಕೂ ಯಾವ ತರ ನಾವು ವ್ಯತ್ಯಾಸ ನಾವು ಅಂತ ನೀವು ಒಂದು ಕೇಳಬಹುದು. ಇದರಲ್ಲಿ ಈ ಶಿಲೀಂಧ್ರದಿಂದ ಬರುವ ಎಲೆ ಚುಕ್ಕೆ ರೋಗ ಏನಾಗ್ತಂತೆ ವೃತ್ತಾಕಾರದಲ್ಲಿರ್ತದೆ. ಕೆಲವೊಮ್ಮೆ ಸಲ ಈ ಕಪ್ಪೆ ಕಣ್ಣಿನಂತೆ ಇರ್ತದೆ. ಕಪ್ಪೆ ಕಣ್ಣು ಅಂತಂದ್ರೆ ಈಗ ಕಂದು ಬಣ್ಣ ಇರ್ತದೆ ಚುಕ್ಕೆ, ಅದರ ಮಧ್ಯಭಾಗದಲ್ಲಿ ನಾವು ಒಂದು ಬಿಳಿ ಬಣ್ಣದ ಚುಕ್ಕೆಯನ್ನ ನಾವು ಗಮನಿಸಬಹುದು. ಕಪ್ಪೆ ಕಣ್ಣಿನಂತ ಚುಕ್ಕೆಗಳನ್ನ ನಾವು ಗಮನಿಸಬಹುದು. ಮುಖ್ಯವಾಗಿ ಇದನ್ನ ಈ ಮೆಣಸಿನಕಾಯಿಯಲ್ಲಿ ಈ ರೋಗ ಲಕ್ಷಣವನ್ನು ನಾವು ಗಮನಿಸಬಹುದು ನೋಡಬಹುದು. ಇದೇ ರೀತಿ ನಾವು ಬ್ಯಾಕ್ಟೀರಿಯಾದಿಂದ ಬರುವ ಎಲೆ ಚುಕ್ಕೆ ರೋಗ ಏನಾಗಿರ್ತದೆ ಅಂತಂದ್ರೆ ಅದು ತ್ರಿಕೋನ ಅನ್ನೋದು ಆಕಾರ ಅನ್ನೋದು ಇರ್ತದೆ. ಅದು ಈ ಚುಕ್ಕೆ ಆರಂಭದಲ್ಲಿ ಏನ್ ನೋಡ್ಬೋದು ಅಂತ ನೀರಿನಿಂದ ಒದ್ದೆ ಆದಂತಹ ಮಚ್ಚೆಗಳನ್ನ ನೋಡಬಹುದು. ಮೊದಲನೇದಾಗಿ ಬ್ಯಾಕ್ಟೀರಿಯಾದಿಂದ ಬರುವ ಎಲೆ ಚುಕ್ಕೆ ರೋಗಗಳು ಎಲೆ ಒಂಥರ ನೀರಿನಿಂದ ಮಚ್ಚೆ ಬರ್ತದೆ ಅದು. ಆಮೇಲೆ ಅದು ಚುಕ್ಕೆಗಳ ಸ್ವಲ್ಪ ಗಾತ್ರ ಜಾಸ್ತಿಯಾಗಿ ಅವು ಕಂದು ಬಣ್ಣಕ್ಕೆ ತಿರುಗುತ್ತವೆ. ಈ ತರ ನಾವು ಬ್ಯಾಕ್ಟೀರಿಯಾದಿಂದ ಬರೋ ಎಲೆ ಚುಕ್ಕೆ ರೋಗಗಳನ್ನ ನಾವು ಶಿಲೀಂಧ್ರದಿಂದ ಬರೋ ಎಲೆ ಚುಕ್ಕೆ ರೋಗಗಳಿಗೆ ನಾವು ವ್ಯತ್ಯಾಸವನ್ನ ಕಾಣ್ಕೋಬಹುದು. ಈ ವ್ಯತ್ಯಾಸವನ್ನು ಕಂಡುಕೊಂಡ್ರೆ ಮಾತ್ರನೇ ನಾವು ನಿರ್ವಹಣಾ ಕ್ರಮಗಳನ್ನ ತಗೊಳಕಾಗೋದು ಸಾಧ್ಯ ಆಗುತ್ತೆ. ಇಲ್ಲ ಅಂತ ಅಂದ್ರೆ ಹೌದು, ನೀವು ಬ್ಯಾಕ್ಟೀರಿಯಾಕ್ಕೆ ಶಿಲೀಂಧ್ರದ್ದು, ಶಿಲೀಂಧ್ರಕ್ಕೆ ಬ್ಯಾಕ್ಟೀರಿಯಾದ್ದು ಹಾಕಿದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಸುಮಾರು ಈಗ ಇದೇ ತರನೇ ಆಗೋದು, ಬ್ಯಾಕ್ಟೀರಿಯಾದಿಂದ ಎಲೆ ಚುಕ್ಕೆ ರೋಗ ಬಂದಿರ್ತದೆ, ಶಿಲೀಂಧ್ರ ನಾಶಕಗಳನ್ನು ಸಿಂಪರಣೆ ಮಾಡೋದ್ರಿಂದ ಅಲ್ಲಿ ರೋಗ ಅನ್ನೋದು ಹೋಗೋದಿಲ್ಲ, ಎಲೆ ಚುಕ್ಕೆ ರೋಗ ಅನ್ನೋದು ಹೋಗೋದಿಲ್ಲ. ಅದಕ್ಕೆ ನಾವು ಗುರುತಿಸುವಿಕೆ ಅನ್ನೋದು ತುಂಬಾ ಮುಖ್ಯ ಅಂತ ನಾವು ಇವಾಗ ಹೇಳ್ತಾ ಇರೋದು. ಎರಡನೇದಾಗಿ ಸೊರಗು ರೋಗ. ಇಲ್ಲಿ ಈ ಸೊರಗು ರೋಗನು ಸಹ ಅಷ್ಟೇ, ಶಿಲೀಂಧ್ರದಿಂದ ಮತ್ತೆ ಬ್ಯಾಕ್ಟೀರಿಯಾದಿಂದನೂ ಸಹ ಈ ರೋಗ ಬರ್ತದೆ. ಈ ಶಿಲೀಂಧ್ರದಿಂದ ಬರುವ ಸೊರಗು ರೋಗದ ಲಕ್ಷಣಗಳೇನಂತಂದ್ರೆ ಮೊದಲು ಗಿಡ ಹಳದಿ ಆಗ್ತದೆ, ನಂತರ ಬಾಡ್ಬಿಟ್ಟು ಸೊರಗ್ತದೆ, ನಂತರ ನಾವು ಕಾಂಡದ ಮಧ್ಯಭಾಗವನ್ನ ಉದ್ದನೆಯದಾಗಿ ನಾವು ಸೀಳಿ ನೋಡಿದಾಗ ಆ ನಾಳಗಳು ಏನಾಗ್ತವೆ ಅಂತಂದ್ರೆ ಕಂದು ಬಣ್ಣಕ್ಕೆ ತಿರುಗಿರ್ತವೆ, ಶಿಲೀಂಧ್ರದಿಂದ ಬರೋ ಸೊರಗು ರೋಗ. ಈ ರೋಗವನ್ನು ನಾವು ಮೆಣಸಿನಕಾಯಿಯಲ್ಲಿ, ಟೊಮೊಟೊದಲ್ಲಿ, ಬದನೆಯಲ್ಲಿ ನಾವು ಈ ಶಿಲೀಂಧ್ರದಿಂದ ಬರೋ ಸೊರಗು ರೋಗವನ್ನ ನಾವು ಗಮನಿಸ್ಕೋಬಹುದು. ಇದರಲ್ಲಿ ನಂತರ ಇದು ಬ್ಯಾಕ್ಟೀರಿಯಾದಿಂದ ಬರೋ ಸೊರಗು ರೋಗದ ಲಕ್ಷಣ ಅಂತಂದ್ರೆ ಗಿಡ ಅತಿ ಬೇಗ ಬಾಡೋಗೋದು ಲಕ್ಷಣವನ್ನು ನಾವು ಕಾಣಬಹುದು. ಅಂದ್ರೆ ಇವತ್ತು ಸಂಜೆ ಅದು ಚೆನ್ನಾಗೆ ಇರ್ತದೆ, ನಾಳೆ ಬೆಳಗ್ಗೆ ನೀವು ನೋಡಿದ್ರೆ ಏನಾಗಿರ್ತದೆ ಅಂತಂದ್ರೆ ನಾವು ಗಿಡಕ್ಕೆ ನೀರು ಕೊಡದೇನೆ ಯಾವ ತರ ಗಿಡ ಬಾಡಿರ್ತದೋ ಆ ತರ ನಾವು ಲಕ್ಷಣಗಳನ್ನು ಕಾಣಬಹುದು. ಇದಕ್ಕೆ ನಾವು ಹಸಿರು ಸೊರಗು ರೋಗ ಅಂತಾನು ಕರಿತೀವಿ. ಈಗ ಬ್ಯಾಕ್ಟೀರಿಯಾದಿಂದ ಬರೋ ಸೊರಗು ರೋಗ ಹಸಿರು ಸೊರಗು ರೋಗ ಆಗಿರ್ತದೆ. ಗಿಡ ಏನಿರುತ್ತೆ ಅಂತಂದ್ರೆ ಫುಲ್ ಒಣಗಿರೋದಿಲ್ಲ, ಹಸಿರು ಹಸಿರು ಇರ್ತದೆ, ಬಟ್ ಅದು ಸೊರಗು ರೋಗದ ಲಕ್ಷಣಗಳನ್ನು ಅಲ್ಲಿ ನಾವು ಕಾಣಬಹುದು ನೋಡಬಹುದು. ಇದನ್ನ ನಾವು ಯಾವ ರೀತಿ ನಾವು ವ್ಯತ್ಯಾಸ ಕಂಡ್ಕೊಳ್ಬಹುದು, ಶಿಲೀಂಧ್ರದಿಂದ ಬರೋ ಸೊರಗು ರೋಗ ಮತ್ತೆ ಬ್ಯಾಕ್ಟೀರಿಯಾದಿಂದ ಬರೋ ಸೊರಗು ರೋಗ ಅಂತಂದ್ರೆ, ಇದನ್ನ ಬ್ಯಾಕ್ಟೀರಿಯಾದಿಂದ ಬರೋ ಸೊರಗು ರೋಗವನ್ನ ನಾವು ಪತ್ತೆ ಹಚ್ಚಲು ಈ ಊಸ್ ಪರೀಕ್ಷೆ ಅಥವಾ ಅದನ್ನ ನಾವು ಸ್ರವಿಸುವಿಕೆ ಪರೀಕ್ಷೆ ಅಂತ ನಾವು ಅದನ್ನ ಮಾಡಬೇಕಾಗ್ತದೆ. ಅದು ಯಾವ ರೀತಿ ಮಾಡ್ಬೇಕಂತಂದ್ರೆ ಈ ರೋಗ ಬಂದಿರುವ ಗಿಡದ ಕಾಂಡದ ಭಾಗವನ್ನು, ಈಗ ಟೊಮೆಟೊ ಆಗಿರ್ಬೋದು, ಬದನೆ ಆಗಿರ್ಬೋದು ಅಥವಾ ಮೆಣಸಿನಕಾಯಿ ಆಗಿರ್ಬೋದು, ನಾವು ಆ ಕಾಂಡದ ಈ ಲಕ್ಷಣ ಹೇಳಿದ್ನಲ್ಲ ಹಸಿರು ಸೊರಗು ರೋಗ ಬಂದಿರೋ ಅದನ್ನ ಕಾಂಡವನ್ನು ನಾವು ಅದನ್ನ ಕತ್ತರಿಸಿ ಅದನ್ನ ಒಂದು ಗಾಜಿನ ಲೋಟದಲ್ಲಿ ನೀರನ್ನು ತೆಗೆದುಕೊಂಡು ಆ ಕಾಂಡದ ಭಾಗ ಭಾಗವನ್ನು ನೀರಿನಲ್ಲಿ ಅದ್ದಿದಾಗ ಏನಾಗುತ್ತೆ ಅಂತಂದ್ರೆ ಈ ಬ್ಯಾಕ್ಟೀರಿಯಾ ಅನ್ನೋದು ಹೊಗೆ ತರ ಅದು ಸ್ರವಿಸಿಕೊಂಡು ಹೊರಗ್ ಬರ್ತಾ ಇರ್ತದೆ. ಈ ತರ ರೈತರು ಅದನ್ನ ಬ್ಯಾಕ್ಟೀರಿಯಾದಿಂದ ಬರೋ ಸೊರಗು ರೋಗ ಅಂತದನ್ನ ನಾವು ಖಚಿತಪಡಿಸಿಕೊಳ್ಳಬಹುದು. ಈ ಬ್ಯಾಕ್ಟೀರಿಯಿಂದ ಬರೋ ಸೊರಗು ರೋಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಾಸನ ಭಾಗದಲ್ಲಿ ಆಲೂಗಡ್ಡೆಗೆ ತುಂಬಾ ಬರ್ತಾ ಇದೆ. ಇದು ರೈತರು ಇದನ್ನ ಆಲೂಗಡ್ಡೆ ಈಗ ಯಾರು ಬೆಳೆದಿರ್ತಾರೋ ಗಮನಿಸ್ಕೋಬಹುದು, ಆಲೂಗಡ್ಡೆಯಲ್ಲಿ ಬ್ಯಾಕ್ಟೀರಿಯಾದಿಂದ ಸೊರಗು ರೋಗ ಬಂದಿರೋದನ್ನ ಅವರು ಇದನ್ನ ಊಸ್ ಪರೀಕ್ಷೆ ಅನ್ನೋದನ್ನ ಮಾಡಿಕೊಂಡ್ರೆ ಅದನ್ನ ಖಚಿತಪಡಿಸಿಕೊಳ್ಳಬಹುದು. ಇದನ್ನ ಈ ರೋಗ ಉದಾಹರಣೆಗೆ ನಾನು ಅವಾಗಲೇ ಹೇಳ್ದಂಗೆ ಟೊಮೆಟೊದಲ್ಲೂ ಬರ್ತದೆ, ಬದನೆ ಬರ್ತದೆ, ಮೆಣಸಿನಕಾಯಿಯಲ್ಲೂ ಬರ್ತದೆ, ಆಲೂಗಡ್ಡೆಯಲ್ಲಿ ಈ ಬ್ಯಾಕ್ಟೀರಿಯಾದಿಂದ ಬರೋ ಸೊರಗು ರೋಗವನ್ನ ನಾವು ಕಾಣಬಹುದಾಗಿರ್ತದೆ. ಮೂರನೇದಾಗಿ ತರಕಾರಿ ಬೆಳೆಗಳಲ್ಲಿ ಬರೋ ರೋಗ ಅಂತಂದ್ರೆ ಬೂದಿ ರೋಗ. ಈ ರೋಗವನ್ನು ನಾವು ತುಂಬಾ ಸುಲಭವಾಗಿ ಅದನ್ನ ಗುರುತಿಸ್ಕೋಬಹುದು. ಇದು ಶಿಲೀಂಧ್ರದಿಂದ ಬರೋ ರೋಗನೇ, ಬ್ಯಾಕ್ಟೀರಿಯಾದಿಂದ ಬೂದಿ ರೋಗ ಬರೋದಿಲ್ಲ. ಇಲ್ಲಿ ನಾವು ಸಸ್ಯದ ಭಾಗಗಳಲ್ಲಿ ಬಿಳಿ ಬಣ್ಣದ ಶಿಲೀಂಧ್ರದ ಬೆಳವಣಿಗೆಯನ್ನು ನಾವು ಗಮನಿಸಬಹುದು ಮೇಲ್ಭಾಗದಲ್ಲಿ. ಇದನ್ನ ಉದಾಹರಣೆಗೆ ಬೂದಿ ರೋಗವನ್ನು ನಾವು ಈ ಕುಂಬಳ ಜಾತಿಗೆ ಸೇರಿದ ತರಕಾರಿಗಳಲ್ಲಿ ಯಥೇಚ್ಛವಾಗಿ ಕಾಣಬಹುದು, ಮೆಣಸಿನಕಾಯಿಯಲ್ಲಿ ಕಾಣಬಹುದು, ಬದನೆಯಲ್ಲೂ ಕಾಣಬಹುದು, ಬಟಾಣಿ ಮೂಲಂಗಿ ತರಕಾರಿ ಬೆಳೆಗಳಲ್ಲಿ ಈ ಬೂದಿ ರೋಗವನ್ನು ನಾವು ಕಾಣಬಹುದಾಗಿರ್ತದೆ. ನಾಲ್ಕನೇದಾಗಿ ತುಕ್ಕು ರೋಗ, ತರಕಾರಿ ಬೆಳೆಗಳಲ್ಲಿ ನಾವು ತುಕ್ಕು ರೋಗವನ್ನು ಸಹ ನಾವು ಗಮನಿಸಬಹುದು. ಇದನ್ನು ಸಹ ನಾವು ಸುಲಭವಾಗಿ ಗುರುತಿಸ್ಕೋಬಹುದು. ಯಾಕಂತಂದ್ರೆ ತುಕ್ಕು ರೋಗ ಅಂತಂದ್ರೆ ಈ ಕಬ್ಬಿಣಕ್ಕೆ ಯಾವ ತರ ತುಕ್ಕಿಡಿಯುತ್ತೋ ಅದೇ ತರ ಸಸ್ಯದ ಭಾಗಗಳನ್ನು ಸಹ ನಾವು ಶಿಲೀಂಧ್ರ ತುಕ್ಕು ಬಣ್ಣದ ಬಣ್ಣದಲ್ಲಿ ಅದು ಬೆಳವಣಿಗೆ ಆಗೋದನ್ನ ನಾವು ಕಾಣಬಹುದು. ಈ ರೋಗವನ್ನು ನಾವು ಬೀನ್ಸ್, ಯಥೇಚ್ಛವಾಗಿ ನಮ್ಮ ಆಸನದಲ್ಲಿ ಬೀನ್ಸ್ ಬೆಳೀತಾರಲ್ಲ, ಇಲ್ಲಿ ತುಕ್ಕು ರೋಗ ಅನ್ನೋದು ತುಂಬಾ ಬರ್ತಾ ಇರ್ತದೆ. ಇದರ ಲಕ್ಷಣ ಏನಂತಂದ್ರೆ ಎಲೆಯ ಮೇಲ್ಭಾಗದಲ್ಲಿ ಹಳದಿ ಬಣ್ಣದ ಮಚ್ಚೆಗಳನ್ನು ನಾವು ಕಾಣಬಹುದು, ಚಿಕ್ಕ ಚಿಕ್ಕದಾಗ ಹಳದಿ ಮಚ್ಚೆಗಳನ್ನು ಕಾಣಬಹುದು. ಎಲೆಯ ತಳಭಾಗದಲ್ಲಿ ನಾವು ತುಕ್ಕು ಬಣ್ಣದ ಶಿಲೀಂಧ್ರದ ಬೆಳವಣಿಗೆಯನ್ನು ನಾವು ಕಾಣಬಹುದು ಬೀನ್ಸ್ ಅಲ್ಲಿ. ಇದು ಯಥೇಚ್ಛವಾಗಿ ಇದನ್ನ ಅವರು ನೋಡಬಹುದು ನಾವು ಬೀನ್ಸ್ ಅಲ್ಲಿ. ಅದೇ ತರ ಇದು ಈರುಳ್ಳಿ ಎಲೆಗಳ ಮೇಲೂ ಸಹ ನಾವು ಗಮನಿಸಬಹುದು ಈ ರೋಗವನ್ನ. ಐದನೇದಾಗಿ ಬರೋ ರೋಗ ಅಂತಂದ್ರೆ ಇದು ಕಾಡಿಗೆ ರೋಗ. ಕಾಡಿಗೆ ರೋಗ, ಈ ರೋಗ ಹೆಸರೇ ಹೇಳ್ದಂಗೆ ಇದು ಸೋಂಕಿನಿಂದ ಬಳಲ್ತಾ ಇರುವ ಭಾಗಗಳಲ್ಲಿ ನಾವು ಈ ಕಪ್ಪು ಬಣ್ಣದ ಕಾಡಿಗೆ ರೀತಿ ಶಿಲೀಂಧ್ರದ ಬೆಳವಣಿಗೆಯನ್ನು ನಾವು ಗಮನಿಸಬಹುದು. ಇದನ್ನ ಕಾಡಿಗೆ ರೋಗನ ಎಲ್ಲರೂ ನೋಡಿರ್ತಾರೆ, ಉದಾಹರಣೆಗೆ ಈರುಳ್ಳಿಯಲ್ಲಿ, ಈರುಳ್ಳಿಯಲ್ಲಿ ಕಪ್ಪು ಬಣ್ಣದ ಶಿಲೀಂಧ್ರದ ಬೆಳವಣಿಗೆಯನ್ನ ನೋಡಿರ್ತೀರ. ಈರುಳ್ಳಿ ಇರುತ್ತದೆ, ಹೌದೌದು, ಅದನ್ನ ನಾವು ತೊಳೆದು ಬಿಟ್ಟು ನಾವು ಉಪಯೋಗ ಮಾಡಬಹುದು, ಅದರಿಂದ ನಮ್ಗೇನು ಏನಂದ್ರೆ ಏನಾಗೋದಿಲ್ಲ. ಆ ತರ ಕಾಡಿಗೆ ರೋಗ ಅನ್ನೋದು ಈರುಳ್ಳಿ ಬೆಳ್ಳುಳ್ಳಿಯಲ್ಲಿ ಈ ರೋಗದ ಲಕ್ಷಣಗಳನ್ನ ನಾವು ಕಾಣಬಹುದು ಅಂತ. ಆರನೇದಾಗಿ ಬೂಜು ರೋಗ ಅಂತ. ಈ ರೋಗದ ಲಕ್ಷಣಗಳೆಂತಂದ್ರೆ ಬೂಜು ರೋಗದ್ದು ಎಲೆಯ ತಳಭಾಗದಲ್ಲಿ ಬಿಳಿ ಬಣ್ಣದ ಶಿಲೀಂಧ್ರದ ಬೆಳವಣಿಗೆಯನ್ನು ನಾವು ಗಮನಿಸಬಹುದು. ಎಲೆಯ ತಳಭಾಗದಲ್ಲಿ ಬಿಳಿ ಬಣ್ಣದ ಶಿಲೀಂಧ್ರದ ಬೆಳವಣಿಗೆಯನ್ನು ನಾವು ಗಮನಿಸಬಹುದು. ಎಲೆಯ ಮೇಲ್ಭಾಗದಲ್ಲಿ ಹಳದಿ ಬಣ್ಣದ ಮಚ್ಚೆಗಳನ್ನ ನಾವು ಗಮನಿಸಬಹುದು. ಎಲೆಯ ತಳಭಾಗದಲ್ಲಿ ಬಿಳಿ ಬಣ್ಣದ ಶಿಲೀಂಧ್ರದ ಬೆಳವಣಿಗೆ, ಮೇಲ್ಭಾಗದಲ್ಲಿ ಹಳದಿ ಬಣ್ಣದ ಮಚ್ಚೆಗಳನ್ನ ನಾವು ಈ ಬೂಜು ರೋಗದಲ್ಲಿ ಗಮನಿಸಬಹುದು. ಉದಾಹರಣೆಗೆ ಈ ರೋಗವನ್ನು ಯಥೇಚ್ಛವಾಗಿ ನಾವು ಕುಂಬಳಕಾಯಿ ಜಾತಿಗೆ ಸೇರಿದ ತರಕಾರಿ ಬೆಳೆಗಳಲ್ಲಿ ನಾವು ಈ ರೋಗವನ್ನು ನಾವು ಗಮನಿಸಬಹುದು. ನಂತರ ಏಳನೇದಾಗಿ ಚಿಬ್ಬು ರೋಗ ಅನ್ನೋದು ತರಕಾರಿ ಬೆಳೆಗಳಲ್ಲಿ ಇದು ಸಹ ಯಥೇಚ್ಛವಾಗಿ ಕಾಣಿಸ್ತಾ ಇರ್ತದೆ. ಈ ಚಿಬ್ಬು ರೋಗದ ಲಕ್ಷಣ ಅಂತಂದ್ರೆ ಇದು ಕಾಯಿಗಳ ಮೇಲೆ ಕಂದು ಬಣ್ಣದ ಚುಕ್ಕೆಗಳು ಉಂಟಾಗಿ ಅವು ಮುಂದಿನ ದಿನಗಳಲ್ಲಿ ಸಣ್ಣದಾಗಿ ಕಂದಕಗಳಾಗಿ ಮಾರ್ಪಾಡಾಗೋದು. ಕಂದು ಬಣ್ಣದ ಚುಕ್ಕೆಗಳಾಗ್ತವೆ, ಮುಂದಿನ ದಿನಗಳಲ್ಲಿ ಕಂದಕಗಳಾಗಿ ಮಾರ್ಪಾಡಾಗೋದನ್ನ ನಾವು ಈ ಚಿಬ್ಬು ರೋಗ ಲಕ್ಷಣ ಅಂತ ನಾವು ಕರಿತೀವಿ. ಇದನ್ನ ಇಂಗ್ಲಿಷಲ್ಲಿ ಆಂಥ್ರಾಕ್ನೋಸ್ ಅಂತ ನಾವು ಕರಿತೀವಿ. ಉದಾಹರಣೆಗೆ ನೀವು ಮೆಣಸಿನಕಾಯಿಯಲ್ಲಿ ಈ ಚಿಬ್ಬು ರೋಗವನ್ನ ನೀವು ಕಾಣಬಹುದು. ನೀವು ಮೆಣಸಿನಕಾಯಿ ಏನಾದ್ರೂ ಬೆಳೆದ್ರೆ ಅದರಲ್ಲಿ ಕಂದಕಗಳ ತರ ಚುಕ್ಕೆಗಳನ್ನ ನೀವು ಗಮನಿಸಿರ್ಬೋದು. ಅದರ ಮೇಲೆ ಕಪ್ಪು ಬಣ್ಣದ ಶಿಲೀಂಧ್ರದ ಬೆಳವಣಿಗೆಯನ್ನು ಸಹ ನಾವು ಅಲ್ಲಿ ಗಮನಿಸಬಹುದು. ಇದು ಯಥೇಚ್ಛವಾಗಿ ಮೆಣಸಿನಕಾಯಿಯಲ್ಲಿ ಚಿಬ್ಬು ರೋಗ ಅನ್ನೋದು ಬರ್ತದೆ. ಅದೇ ರೀತಿ ಬದನೆಯಲ್ಲಿ, ಕುಂಬಳಕಾಯಿಯಲ್ಲಿ, ಬೀನ್ಸ್ ಅಲ್ಲೂ ಸಹ ಅಷ್ಟೇ. ಬೀನ್ಸ್ ಅಲ್ಲಿ ನೀವು ಗಮನಿಸಬಹುದು ಚಿಬ್ಬು ರೋಗ. ಮಾರ್ಕೆಟ್ ಅಲ್ಲಿ ಎಲ್ಲಾದ್ರೂ ಹೋಗಿದ್ರೆ ಎಲ್ಲ ಒಂದು ಬೀನ್ಸ್ ಮೇಲೆ ಒಂದು ಕಂದಕಗಳ ತರ ಚುಕ್ಕೆ ಅನ್ನೋದು, ಕಪ್ಪು ಬಣ್ಣದ ಚುಕ್ಕೆ ಅನ್ನೋದು ಬಂದಿರ್ತದೆ. ಇದು ಚಿಬ್ಬು ರೋಗ ಅಂತ. ಇದನ್ನ ನಾವು ಗುರುತಿಸ್ಕೋಬಹುದು ಇದರಲ್ಲಿ. ಈಗ ಎಂಟನೇದಾಗಿ ನಾವು ಬಂದ್ರೆ ಅಂಗಮಾರಿ ರೋಗ. ಈ ಅಂಗಮಾರಿ ಸಹ ಶಿಲೀಂಧ್ರದಿಂದ ಹಾಗೂ ಬ್ಯಾಕ್ಟೀರಿಯಾದಿಂದ ಅಂಗಮಾರಿ ರೋಗ ಅನ್ನೋದು ಬರ್ತದೆ. ಇದು ಈ ಅಂಗಮಾರಿ ರೋಗ ಶಿಲೀಂಧ್ರದಿಂದ ಯಾವುದರಲ್ಲಿ ನೋಡಬಹುದು ಅಂತಂದ್ರೆ ಆಲೂಗಡ್ಡೆಯಲ್ಲಿ ನಾವು ಗಮನಿಸಬಹುದು. ಹೆಚ್ಚಾಗಿ ಕಾಡುತ್ತೆ ಆಲೂಗಡ್ಡೆ ಬೆಳೆಯಲ್ಲಿ ಅಂಗಮಾರಿ ರೋಗ ಆಲೂಗಡ್ಡೆ ಮತ್ತೆ ಟೊಮೆಟೋದಲ್ಲಿ ನಾವು ಬೆಳಿಬಹುದು. ನಮ್ಮ ಹಾಸನ ಭಾಗದಲ್ಲಿ ಈ ಆಲೂಗಡ್ಡೆಯ ವಿಸ್ತೀರ್ಣ ಕಡಿಮೆ ಆಗ್ಬೇಕು ಅಂತಂದ್ರೆ ಈ ಅಂಗಮಾರಿ ರೋಗ ಅನ್ನೋದು ತುಂಬಾ ಒಂದು ಪಾತ್ರವನ್ನು ವಹಿಸ್ತದೆ. ಈ ಲಕ್ಷಣಗಳನ್ನು ನಾವು ಗಮನಿಸಿದ್ರೆ ಇದರಲ್ಲಿ ಶಿಲೀಂಧ್ರದಿಂದ ಬರುವ ಅಂಗಮಾರಿ ರೋಗ, ಮೊದಲನೇದಾಗಿ ಎಲೆಯ ಅಂಚಿನಿಂದ ಸುಟ್ಟಂತಹ ಲಕ್ಷಣವನ್ನು ನಾವು ಕಾಣಬಹುದು. ನಂತರ ಏನಾಗ್ತಂದ್ರೆ ಎಲೆಯ ಪೂರ್ತಿ ಸುಟ್ಟಂಗೆ ಆಗಿ ಕೊನೆಗೆ ಗಿಡನೇ ಪೂರ್ತಿ ಸುಟ್ಟಂಗೆ ಆಗೋಗ್ತದೆ. ನಾವು ಆಗ ಆಲೂಗಡ್ಡೆ ಬೆಳೆ ಬೆಳೆದಿರೋ ಜಾಗ ನೋಡಿದ್ರೆ ಎಲ್ಲ ಏನು ಸುಟ್ಟಂಗೆ ಆಗ್ಬಿಟ್ಟಿದೆ ಅಂತ ನಾವು ಗಮನಿಸಬಹುದು. ಶಿಲೀಂಧ್ರದಿಂದ ಬರುವ ಅಂಗಮಾರಿ ರೋಗ, ಈ ಬ್ಯಾಕ್ಟೀರಿಯಿಂದನು ಸಹ ಅಂಗಮಾರಿ ರೋಗ ಅನ್ನೋದು ನಾವು ನೋಡಬಹುದು. ಇದನ್ನ ನಾವು ಬೀನ್ಸ್ ಬಟಾಣಿ ಬೆಳೆಗಳಲ್ಲಿ ನಾವು ಈ ಅಂಗಮಾರಿ ರೋಗವನ್ನು ನಾವು ಗಮನಿಸಬಹುದು ಬ್ಯಾಕ್ಟೀರಿಯಿಂದ ಬರೋದು. ಇದರ ಲಕ್ಷಣ ಏನಂತಂದ್ರೆ ಎಲೆಗಳ ಮೇಲೆ ಕಂದು ಬಣ್ಣದ ಚುಕ್ಕೆಗಳು ಆಗ್ತವೆ, ಅವುಗಳ ಸುತ್ತ ನಾವು ಒಂದು ಹಳದಿ ಉಂಗುರದಿಂದ ಸುತ್ತಿರುವುದನ್ನ ನಾವು ಗಮನಿಸಬಹುದು. ಕಂದು ಬಣ್ಣ ಚುಕ್ಕೆ ಇರುತ್ತದೆ, ಅದರ ಸುತ್ತ ಹಳದಿ ಬಣ್ಣದ ಉಂಗುರ ಬೆಳವಣಿಗೆಯನ್ನು ನಾವು ಗಮನಿಸಬಹುದು ಇದರಲ್ಲಿ. ನಂತರ ರೋಗ ಪ್ರಗತಿಯಾದಾಗ ಚುಕ್ಕೆಗಳು ಒಂದಕ್ಕೊಂದು ಜೋಡಣೆಯಾಗಿ ಎಲೆ ಪೂರ್ತಿ ಅನ್ನೋದು ಸುಟ್ಟಂಗೆ ಆಗೋಗುತ್ತೆ. ಇದು ಬ್ಯಾಕ್ಟೀರಿಯಿಂದ ಬರುವ ಅಂಗಮಾರಿ ರೋಗ ಅನ್ನ ನಾವು ಹೇಳ್ಬಹುದು. ಒಂಬತ್ತನೇದಾಗಿ ತರಕಾರಿ ಬೆಳೆಗಳಿಗೆ ಬರೋ ರೋಗಗಳಂತಂದ್ರೆ ನಂಜಾಣುವಿಂದ ಬರೋ ರೋಗಗಳು, ನಂಜಾಣು ವೈರಸ್ ಅಂತ ನಾವು ಕರಿತೀವಿ ಇವುಗಳಲ್ಲಿ. ಈ ವೈರಸ್ ಇಂದ ಬರೋ ರೋಗಗಳಲ್ಲಿ ಮೊದಲನೇದಾಗಿ ಮೊಸಾಯಿಕ್ ರೋಗ. ಮೊಸಾಯಿಕ್ ರೋಗದ ಲಕ್ಷಣಗಳಂತಂದ್ರೆ ಎಲೆ ಮೇಲೆ ಹಸಿರು ಮತ್ತು ಹಳದಿ ಬಣ್ಣದ ಮಚ್ಚೆಗಳನ್ನು ನಾವು ನೋಡಬಹುದು. ಬೆಳೆಯ ಬೆಳವಣಿಗೆಯನ್ನು ಸಹ ಕುಂಠಿತಗೊಂಡಿರುವುದನ್ನು ನೋಡಬಹುದು ನಾವು. ಈ ರೋಗವನ್ನು ನಾವು ಆಲೂಗಡ್ಡೆಯಲ್ಲಿ, ಟೊಮೆಟೊ, ಬೀನ್ಸ್, ಕುಂಬಳಕಾಯಿ ಜಾತಿಗೆ ಸೇರಿದ ತರಕಾರಿಗಳಲ್ಲಿ ಈ ಮೊಸಾಯಿಕ್ ರೋಗವನ್ನು ನಾವು ಯಥೇಚ್ಛವಾಗಿ ಗಮನಿಸ್ಕೋಬಹುದು. ಇಲ್ಲಿ ಎರಡನೇದಾಗಿ ಎಲೆ ಮುರುಟು ರೋಗ ಅನ್ನೋದು ವೈರಸ್ ಇಂದನು ಬರ್ತದೆ. ಇದರ ಲಕ್ಷಣ ಅಂತಂದ್ರೆ ರೋಗದ ಹೆಸರೇ ಹೇಳದಂಗೆ ಎಲೆಯ ಆಕಾರದಲ್ಲಿ ಬದಲಾವಣೆ ಆಗೋದನ್ನ ಕಾಣಬಹುದು. ಎಲೆಗಳೆಲ್ಲ ಮುರುಟಾಗೋದು, ಎಲೆಗಳ ಮೇಲ್ಮೈ ಏನಿದೆ ಅದು ನಯವಾಗಿ ಇರೋದಿಲ್ಲ, ಅದು ಎಲ್ಲ ಮುರುಟಾಗೋದು. ಈ ತರ ಲಕ್ಷಣಗಳನ್ನು ನಾವು ಎಲೆ ಮುರುಟು ರೋಗ ಅಂತ ನಾವು ಕರಿತೀವಿ. ಈ ರೋಗವನ್ನು ನಾವು ಆಲೂಗಡ್ಡೆಯಲ್ಲಿ, ಟೊಮೆಟೋದಲ್ಲಿ, ಮೆಣಸಿನಕಾಯಿ, ಇತರೆ ತರಕಾರಿ ಬೆಳೆಗಳಲ್ಲಿ ನಾವು ಗಮನಿಸ್ಕೋಬಹುದು. ನಂತರ ಈ ವೈರಸ್ ಇಂದ ಬರೋ ರೋಗಗಳಲ್ಲಿ ಎಲೆ ಮುದುಡ್ಕೊಳ್ಳೋ ರೋಗದನ್ನು ನಾವು ನೋಡಬಹುದು. ಇದರಲ್ಲಿ ಎಲೆಗಳು ಮೇಲ್ಭಾಗಕ್ಕೆ ಮುದುಡ್ಕೊಳ್ಬಹುದು, ಕೆಳಭಾಗಕ್ಕೆ ಮುದುಡ್ಕೊಳ್ಬಹುದು. ಈ ತರ ಲಕ್ಷಣಗಳನ್ನು ನಾವು ಈ ವೈರಸ್ ಇಂದ ನೋಡಬಹುದು. ಈ ಲಕ್ಷಣಗಳನ್ನು ನಾವು ಆಲೂಗಡ್ಡೆ, ಟೊಮೆಟೊ, ಮೆಣಸಿನಕಾಯಿ, ಕುಂಬಳಕಾಯಿ ಜಾತಿಗೆ ಸೇರಿದ ತರಕಾರಿ ಬೆಳೆಗಳಲ್ಲೂ ನಾವು ಈ ರೋಗದ ಲಕ್ಷಣಗಳನ್ನು ಗಮನಿಸಬಹುದು. ಹೀಗೆ ನಮ್ಮ ಹಾಸನ ಭಾಗದಲ್ಲಿ ಬೆಳೀತಕ್ಕಂತಹ ವಿವಿಧ ತರಕಾರಿ ಬೆಳೆಗಳಿಗೆ ಯಾವೆಲ್ಲ ರೋಗಗಳು ಬರುವಂತಹ ಸಾಧ್ಯತೆ ಇದೆ, ಆ ರೋಗಗಳನ್ನ ಗುರುತನ್ನ ಮಾಡ್ತಕ್ಕಂಥದ್ದು ಹೇಗೆ ಅನ್ನುವಂತಹ ವಿಚಾರಗಳನ್ನ ಇದುವರೆಗೂ ಕೂಡ ತಾವು ತಿಳಿಸ್ಕೊಟ್ರಿ. ಈ ಎಲ್ಲಾ ರೋಗಗಳನ್ನು ಕೂಡ ಸಮಗ್ರವಾಗಿ ಹತೋಟಿ ಮಾಡಿದಾಗ ಮಾತ್ರ ಅದು ಪರಿಣಾಮಕಾರಿಯಾಗಿ ನಿಯಂತ್ರಣಕ್ಕೆ ಬರುತ್ತೆ ಅನ್ನುವಂಥದ್ದು ವಿಜ್ಞಾನಿಗಳ ಒಂದು ಅಭಿಪ್ರಾಯ. ನಾವು ಯಾವುದೋ ಒಂದು ರೋಗಕ್ಕೆ ನಾವು ಕೇವಲ ಈ ಒಂದು ರಾಸಾಯನಿಕಗಳನ್ನ ಬಳಕೆಯನ್ನ ಮಾಡಿ ಮಾಡ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ. ಯಾಕೆ ಅಂತಂದ್ರೆ ನಾವೇನ್ ತರಕಾರಿ ಬೆಳಿತೀವೋ ಅದನ್ನ ನಾವು ಸೇವನೆಯನ್ನ ಮಾಡ್ತೀವಿ, ಅದು ನಮ್ಮ ದೇಹದ ಮೇಲೆ ಅಡ್ಡ ಪರಿಣಾಮವನ್ನ ಉಂಟು ಮಾಡಬಾರದು. ಆ ಕಾರಣಕ್ಕಾಗಿ ಯಾವುದೇ ರೋಗ ಆಗಿದ್ರು ಕೂಡ ಸಮಗ್ರವಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅನ್ನುವಂಥದ್ದು ಇತ್ತೀಚಿನ ಸಂಶೋಧನೆಗಳಿಂದ ತಿಳಿದು ಬಂದಿರತಕ್ಕಂಥದ್ದು. ತಾವು ಇದುವರೆಗೆ ತಿಳಿಸ್ಕೊಟ್ಟಂತಹ ಈ ಎಲ್ಲಾ ರೋಗಗಳನ್ನು ಕೂಡ ಸಮಗ್ರವಾಗಿ ನಿರ್ವಹಣೆಯನ್ನ ಮಾಡುವ ಕ್ರಮಗಳು ಯಾವ್ಯಾವು ಅದ್ರ ಬಗ್ಗೆ ತಿಳಿಸ್ಕೊಡಿ. ಈಗ ಸಮಗ್ರ ರೋಗ ನಿರ್ವಹಣಾ ಕ್ರಮಗಳಲ್ಲಿ ಮೊದಲನೆಯದಾಗಿ ರೋಗ ನಿರೋಧಕ ತಳಿಗಳನ್ನ ನಾವು ಬಳಕೆ ಮಾಡಬೇಕಾಗ್ತದೆ. ಇದರಲ್ಲಿ ರೋಗ ನಿರೋಧಕ ತಳಿಗಳು ನಾವು ಬಳಕೆ ಮಾಡೋದ್ರಿಂದ ಈ ರೋಗದ ಪ್ರಮಾಣವನ್ನು ನಾವು ಕಡಿಮೆ ಮಾಡಬಹುದು. ರೋಗ ಬರದೇ ಇದ್ದಂಗೆನೆ ನಾವು ಕಡಿಮೆ ಮಾಡಬಹುದು ಇದು ರೋಗ ನಿರೋಧಕ ತಳಿಗಳ ಬಳಕೆ ಮಾಡಿದಾಗ. ಉದಾಹರಣೆಗೆ ಈಗ ಆಲೂಗಡ್ಡೆಯಲ್ಲಿ ರೋಗ ನಿರೋಧಕ ತಳಿಗಳಾದಂತಹ ಕುಫ್ರಿ, ಇಮಾಲಿನಿ ಅಂತ ಅಂಗಮಾರಿ ರೋಗಕ್ಕೆ ನಿರೋಧಕ ತಳಿಯನ್ನು ಹೊಂದಿದೆ. ಇದರ ನಾವು ಬಳಕೆ ಮಾಡೋದ್ರಿಂದ ಅಂಗಮಾರಿ ರೋಗವನ್ನು ನಾವು ಕಡಿಮೆ ಮಾಡಬಹುದು. ಇದೇ ತರ ನಾವು ಯಾವುದೇ ತರಕಾರಿ ಬೆಳೆಗಳು ಬೆಳೆದ್ರು ನಾವು ಯಾವುದೇ ಬೆಳೆಯೋಕ್ಕಿಂತ ಮುಂಚೆ ಆ ರೋಗಕ್ಕೆ ನಿರೋಧಕ ತಳಿಗಳು ಇದ್ದಾವ ಅಲ್ಲಿ ಇದ್ರೆ ಅವುಗಳ ಬಳಕೆಯನ್ನು ಮಾತ್ರ ನಾವು ಮಾಡಬೇಕಾಗ್ತದೆ. ನಂತರ ಬೇಸಾಯ ಕ್ರಮಗಳನ್ನು ನಾವು ಪಾಲಿಸಬೇಕು. ಬೇಸಾಯ ಕ್ರಮಗಳು ಅಂತಂದ್ರೆ ನಾವು ಈಗ ಸರಿಯಾದ ಪ್ರಮಾಣದಲ್ಲಿ ಗೊಬ್ಬರ ನೀಡೋದು, ಯಥೇಚ್ಛವಾಗಿ ನಾವು ಸಾರಜನಕವನ್ನು ಕೊಟ್ಟರೆ ಏನಾಗುತ್ತೆ ಚೆನ್ನಾಗಿ ಬೆಳವಣಿಗೆ ಆಗ್ತದೆ, ಎಲೆ ಎಲ್ಲ ಚೆನ್ನಾಗಿ ಹಸಿರಾಗ್ತದೆ. ಅವಾಗ ಏನಾಗುತ್ತೆ ಅಂತಂದ್ರೆ ಈ ಎಲೆ ಚುಕ್ಕೆ ರೋಗಕ್ಕೆ, ಚಂಗಮಾರಿ ರೋಗಕ್ಕೆ ಬೆಳೆಗಳನ್ನು ತುತ್ತಾಗ್ತವೆ. ಆದ್ದರಿಂದ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಮಾತ್ರ ನಾವು ಗೊಬ್ಬರಗಳನ್ನು ನೀಡಬೇಕಾಗ್ತದೆ. ಆಮೇಲೆ ಇದು ಕಳೆ ನಿರ್ವಹಣೆ ಮಾಡೋದು, ಕಳೆಗಳನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಯಾಕಂತಂದ್ರೆ ಈ ಕಳೆಗಳು ರೋಗಾಣುಗಳ ತಾಣ ಆಗ್ತವೆ, ಆಶ್ರಯ ತಾಣ ಆಗ್ತವೆ. ನಾವು ಸರಿಯಾದ ರೀತಿ ಕಳೆ ನಿರ್ವಹಣೆ ಮಾಡಲಿಲ್ಲ ಅಂತಂದ್ರೆ ರೋಗಾಣುಗಳು ಅನ್ನೋದು ನಮ್ಮ ಬೆಳೆ ಇಲ್ಲದೆ ಇದ್ರು ಕಳೆಗಳ ಮೇಲೇನೆ ಅವು ವಾಸ ಆಗಿ ನಾವು ಮುಂದೆ ಬೆಳೆ ಬೆಳೆವಾಗ ಅವು ರೋಗವನ್ನು ಉಂಟು ಮಾಡೋ ಸಾಧ್ಯತೆ ಇರ್ತವೆ. ಇದರಲ್ಲಿ ಮೂರನೇದಾಗಿ ಭೌತಿಕ ಕ್ರಮಗಳನ್ನು ಪಾಲನೆ ಮಾಡೋದು. ಭೌತಿಕ ಕ್ರಮಗಳು ಅಂತಂದ್ರೆ ನಾವು ಈಗ ಮಡಿಗಳಿಗೆ ಪ್ಲಾಸ್ಟಿಕ್ ಹೊದಿಕೆಯನ್ನು ಮಾಡೋದು, ಸೋಲಾರ್ ಪ್ಲಾಸ್ಟಿಕ್ ಸೋಲರೈಸೇಷನ್ ಅಂತ ನಾವು ಕರಿತೀವಲ್ಲ, ಸೋಲಾರ್ ಸೋಲರೈಸೇಷನ್ ಅಂತ. ಆತರ ನಾವು ಪ್ಲಾಸ್ಟಿಕ್ ಹೊದಿಕೆಯನ್ನು ನಾವು ಹಾಕೋದ್ರಿಂದ ರೋಗಾಣುಗಳ ಸಂಖ್ಯೆಯನ್ನು ನಾವು ಗಮನಿಸಬಹುದು ಇದರಲ್ಲಿ. ನಾಲ್ಕನೇದಾಗಿ ಜೈವಿಕ ಕ್ರಮಗಳು. ಜೈವಿಕ ಕ್ರಮಗಳು ಅಂತಂದ್ರೆ ನಾವು ಮಿತ್ರ ಸೂಕ್ಷ್ಮಾಣು ಜೀವಿಗಳ ಬಳಕೆಯನ್ನು ನಾವಿಲ್ಲಿ ಮಾಡಬೇಕಾಗ್ತದೆ. ಟ್ರೈಕೋಡರ್ಮ ಇರ್ಬೋದು, ಸುಡೋಮನಸ್ ಅನ್ನೋದು ಇರ್ಬೋದು. ಈ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಬೀಜೋಪಚಾರ ಮಾಡಬಹುದು ನಾವು, ಅಥವಾ ನಾವು ಗಿಡಗಳನ್ನು ತರಕಾರಿ ಬೆಳೆಗಳನ್ನು ನಾಟಿ ಮಾಡೋಕ್ಕಿಂತ ಮುಂಚೆ ಬೇರುಗಳನ್ನ ಅದರಲ್ಲಿ ದ್ರಾವಣದಲ್ಲಿ ಅದ್ದಿ ನಾವು ನಾಟಿ ಮಾಡಬಹುದು ನಾವು. ನಂತರ ನಾವು ಮಣ್ಣಿಗೆ ನಾವು ಗೊಬ್ಬರದ ಜೊತೆ ಮಿಶ್ರಣ ಮಾಡಿ ಹಾಕಬಹುದು. ಈ ರೀತಿ ನಾವು ಮಿತ್ರ ಸೂಕ್ಷ್ಮಾಣು ಜೀವಿಗಳನ್ನ ನಾವು ವಿವಿಧ ರೀತಿಯಲ್ಲಿ ನಾವು ಬಳಕೆ ಮಾಡಬಹುದು. ಇದನ್ನ ಸಿಂಪರಣೆನೂ ಮಾಡಬಹುದು, ಸೂಕ್ಷ್ಮಾಣು ಜೀವಿಗಳನ್ನ ನಾವು ಸಿಂಪರಣೆ ಮಾಡೋದ್ರಿಂದ ಅವುಗಳ ರೋಗ ನಿರೋಧಕ ಶಕ್ತಿಯನ್ನ ನಾವು ಹೆಚ್ಚಿಸ್ಕೋಬಹುದು. ಇದೆಲ್ಲ ಆದ್ಮೇಲೆ ನಾವು ರಾಸಾಯನಿಕ ಹತೋಟಿಯನ್ನ ಉಪಯೋಗ ಮಾಡಬೇಕು. ಇಷ್ಟೆಲ್ಲ ಮಾಡಿನೂ ರೋಗ ಬರುತ್ತೆ ಅಂತ ಬರಲಿಲ್ಲ ಅಂದ್ರೆ ನಾವು ಕೊನೆಯದಾಗಿ ರಾಸಾಯನಿಕ ಹತೋಟಿಯನ್ನ ನಾವು ಶಿಲೀಂಧ್ರ ನಾಶಕ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಂಟಿಬಯೋಟಿಕ್ ಆಗಿರ್ಬೋದು, ಈ ತರ ನಾವು ಅದನ್ನ ಉಪಯೋಗ ಮಾಡೋದ್ರಿಂದ ರೋಗಗಳನ್ನ ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು. ಆಗ್ಲೇ ಪ್ರಸ್ತಾಪ ಮಾಡಿದ ಹಾಗೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಹೆಚ್ಚು ಜನ ತರಕಾರಿ ಬೆಳೆಗಾರರು ಇದ್ದಾರೆ. ಹೌದು, ಅವರಿಗೆ ಅಂತಿಮವಾಗಿ ಏನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಿ? ತರಕಾರಿ ಬೆಳೆಯುವ ರೈತರುಗಳಲ್ಲಿ ಮನವಿ ಮಾಡೋದೇನಂತಂದ್ರೆ ಈ ರಾಸಾಯನಿಕ ಪೀಡೆನಾಶಕಗಳ ಬಳಕೆ ಮಿತಿ ಇರಬೇಕು. ನಾನು ಆಗ್ಲೇ ಹೇಳಿದಂಗೆ ಈ ಸಮಗ್ರ ನಿರ್ವಹಣಾ ಕ್ರಮಗಳನ್ನ ತೆಗೆದುಕೊಂಡ್ರೆ ರೋಗ ನಿರೋಧಕ ತಳಿಗಳನ್ನ ಉಪಯೋಗ ಮಾಡೋದು, ಸರಿಯಾದ ಪ್ರಮಾಣದಲ್ಲಿ ಗೊಬ್ಬರ ನೀಡೋದು, ಭೌತಿಕ ಕ್ರಮಗಳು ಅದಲ್ಲದೆ ಜೈವಿಕ ಕ್ರಮಗಳನ್ನು ಉಪಯೋಗ ಮಾಡೋದ್ರಿಂದ ಈ ರಾಸಾಯನಿಕ ಬಳಕೆಗಳನ್ನ ನಾವು ಕಡಿಮೆ ಮಾಡಬಹುದಾಗಿರ್ತದೆ. ನಂತರ ಅದು ತರಕಾರಿ ಬೆಳೆಗಳಿಗೆ ಸಿಂಪರಣೆ ಮಾಡಿದರೆ ಕಟಾವಿಗೆ 10-15 ದಿನಗಳ ಮುನ್ನ ರಾಸಾಯನಿಕ ಸಿಂಪರಣೆ ಮಾಡಬಾರದು. ಅದು 10-15 ದಿನ ನೀವು ಅದಕ್ಕಿಂತ ಮುಂಚೆ ನೀವು ಸಿಂಪರಣೆ ಅನ್ನೋದು ಮಾಡಬಾರದು. ನಂತರ ಸರಿಯಾದ ಪೀಡೆನಾಶಕ, ನೀವು ಶಿಲೀಂಧ್ರ ನಾಶಕ ಆಗಿರ್ಬೋದು, ಆ ಪೀಡೆನಾಶಕವನ್ನು ಸಿಂಪರಣೆ ಮಾಡಬೇಕು. ಅಂದ್ರೆ ರೈತರಿಗೆ ನಾವು 1 ಗ್ರಾಂ 1 ಲೀಟರ್ ನೀರಿಗೆ ಅಂತ ಅಂದ್ಬಿಟ್ಟು ಶಿಫಾರಸು ಮಾಡಿರ್ತೀವಿ. ರೈತರು ಅದನ್ನ 2 ಗ್ರಾಂ ಮಾಡೋದು, 5 ಗ್ರಾಂ ಮಾಡೋದು, ಅವುಗಳಿಂದ ಏನಾಗುತ್ತೆ ಅಂತಂದ್ರೆ ರಾಸಾಯನಿಕಗಳ ಬಳಕೆ ಜಾಸ್ತಿ ಆಗುತ್ತೆ, ಪರಿಸರ ಮಾಲಿನ್ಯ ಅನ್ನೋದನ್ನು ಆಗ್ತದೆ, ಮನುಷ್ಯರ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಅನ್ನೋದು ಬೀರುತ್ತದೆ. ನಂತರ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಮಾತ್ರ ಗೊಬ್ಬರಗಳನ್ನ ಉಪಯೋಗ ಮಾಡೋದು, ನಾನು ಆವಾಗಲೇ ಹೇಳದಂಗೆ. ಮತ್ತೆ ರೈತರು ಈ ಸಮಗ್ರ ಹತೋಟಿ ಕ್ರಮಗಳನ್ನೇ ಹೆಚ್ಚು ಒತ್ತು ಕೊಡಬೇಕು ಅಂತ ರೈತರಲ್ಲಿ ನಾವು ಮನವಿ ಮಾಡ್ತೀವಿ. ತರಕಾರಿ ಬೆಳೆತಕ್ಕಂತಹ ಕೃಷಿಕರಿಗೆ ಇನ್ನೂ ರೋಗಗಳ ಬಗ್ಗೆ ಹೆಚ್ಚು ಮಾಹಿತಿ ಬೇಕು ಅಂತ ಹೇಳಿದ್ರೆ, ಅವ್ರಿಗೆ ಯಾವ್ದಾದ್ರು ರೋಗಗಳು ಕಾಡ್ತಾ ಇದ್ರೆ ಅದನ್ನ ನಿರ್ವಹಣೆಯನ್ನ ಹೇಗೆ ಮಾಡಬೇಕು ಅನ್ನುವಂತಹ ವಿಚಾರಗಳು ಬೇಕು ಅಂತ ಅಂದ್ರೆ ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ಹೌದು, ನನ್ನ ದೂರವಾಣಿ ಸಂಖ್ಯೆ 9887154447. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9887154447. ಒಳ್ಳೆದು ಡಾಕ್ಟರ್ ಮಂಜುನಾಥ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತರಕಾರಿ ಬೆಳೆಗಳಲ್ಲಿ ರೋಗಗಳ ಗುರುತಿಸುವಿಕೆ ಹಾಗೂ ಸಮಗ್ರ ಹತೋಟಿ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ತರಕಾರಿ ಬೆಳೆಗಳಲ್ಲಿ ರೋಗಗಳ ಗುರುತಿಸುವಿಕೆ ಹಾಗೂ ಸಮಗ್ರ ಹತೋಟಿ ಕ್ರಮಗಳ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಸ್ಯರೋಗಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಚ್ ಮಂಜುನಾಥ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ತೆಂಗಿನಲ್ಲಿ ಉತ್ತಮ ಕೃಷಿ ಪದ್ಧತಿಗಳು ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ತೋಟಗಾರಿಕಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎ ನಟರಾಜ್ ಅವರೊಂದಿಗಿನ ಸಂದರ್ಶನವನ್ನ ಆಲೋಚಿಸಬಹುದು. ಇದುವರೆಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಹಸಿರು ಸಿರಿ ಮೂಡಿ ಬಂತು. ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ. ಪ್ರಸ್ತುತಪಡಿಸಿದವರು ಅರಕಲುಗೂಡು ವಿ ಮಧುಸೂದನ್, ಅನ್ನವಿಡೋ ದೇವರಿಗೆ. ನೆರವು ಗೋರ ರವಿಶಂಕರ್. ಭೂಮಿಯ ಬಸಿರಲಿ ಹುಟ್ಟಿ ದೇವರಿನ ಬಂಡಿಯ ಕಟ್ಟಿ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಪ್ರಸಾರವಾಯಿತು. ಕೊಡುಗೈ ದೊರೆಯುವನು 84 ಲಕ್ಷ ಜೀವರಾಶಿಗೂ ಹೆಗಲು ಕೊಡೋ ಧನಿಯವನು. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ. ಹವಾಮಾನ ವರದಿ. ಹಾಸನ ಜಿಲ್ಲೆಯ ಇಂದಿನ ಹವಾಮಾನ ವರದಿ ಹೀಗಿದೆ. ಜಿಲ್ಲೆಯಲ್ಲಿ ಗರಿಷ್ಠ 25.2 ಡಿಗ್ರಿ ಹಾಗೂ ಕನಿಷ್ಠ 21.2 ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ. ಇಂದು ಮುಂಜಾನೆ 8:30 ವಾತಾವರಣದಲ್ಲಿ %74 ತೇವಾಂಶವಿದ್ದ ಬಗ್ಗೆ ವರದಿಯಾಗಿದೆ. ಸಾಮಾನ್ಯವಾಗಿ ಮೋಡ ಮುಸುಕಿದ ವಾತಾವರಣವಿದ್ದು ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಹವಾಮಾನ ವರದಿಯನ್ನ ಕೇಳಿದಿರಿ. ಈಗ ಕೇಳೋಣ ಚಿಕ್ಕಮಗಳೂರು ಜಿಲ್ಲೆಯ ಇಂದಿನ ಪೇಟೆ ಧಾರಣೆಯನ್ನ. ಅಕ್ಕಿ 7,126 ರೂಪಾಯಿಗಳು. ಆಲೂಗೆಡ್ಡೆ ಕನಿಷ್ಠ 2,746 ರೂಪಾಯಿಗಳು, ಗರಿಷ್ಠ 2,946 ರೂಪಾಯಿಗಳು. ಈರುಳ್ಳಿ ಕನಿಷ್ಠ 3,941 ರೂಪಾಯಿಗಳು, ಗರಿಷ್ಠ 4,141 ರೂಪಾಯಿಗಳು. ಎಲೆಕೋಸು 1,588 ರೂಪಾಯಿಗಳು. ಕ್ಯಾರೆಟ್ 2,565 ರೂಪಾಯಿಗಳು. ಗೋಧಿ 2,600 ರೂಪಾಯಿಗಳು. ಟಮ್ಯಾಟೊ ಕನಿಷ್ಠ 2,223 ರೂಪಾಯಿಗಳು, ಗರಿಷ್ಠ 2,623 ರೂಪಾಯಿಗಳು. ತೊಂಡೆಕಾಯಿ 1,000 ರೂಪಾಯಿಗಳು. ನವಿಲುಕೋಸು 1,755 ರೂಪಾಯಿಗಳು. ಬೆಂಡೆಕಾಯಿ 2,431 ರೂಪಾಯಿಗಳು. ಬೀಟ್ರೂಟ್ 1,588 ರೂಪಾಯಿಗಳು. ಭತ್ತ 4,800 ರೂಪಾಯಿಗಳು. ಮೆಕ್ಕೆಜೋಳ 2,800 ರೂಪಾಯಿಗಳು. ಮೆಣಸು 90,920 ರೂಪಾಯಿಗಳು. ಮೆಣಸು 35,000 ರೂಪಾಯಿಗಳು. ಮೂಲಂಗಿ 1,667 ರೂಪಾಯಿಗಳು. ರಾಗಿ 3,600 ರೂಪಾಯಿಗಳು. ಸೌತೆಕಾಯಿ 1,435 ರೂಪಾಯಿಗಳು ಕನಿಷ್ಠ, ಗರಿಷ್ಠ 1,635 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕನಿಷ್ಠ 2,588 ರೂಪಾಯಿಗಳು, ಗರಿಷ್ಠ 2,788 ರೂಪಾಯಿಗಳು. ಹೀರೆಕಾಯಿ 2,451 ರೂಪಾಯಿಗಳು. ಹುರುಳಿಕಾಯಿ ಕನಿಷ್ಠ 3,923 ರೂಪಾಯಿಗಳು, ಗರಿಷ್ಠ 4,123 ರೂಪಾಯಿಗಳು. ಹೂಕೋಸು ಕನಿಷ್ಠ 167 ರೂಪಾಯಿಗಳು, ಗರಿಷ್ಠ 1,667 ರೂಪಾಯಿಗಳು. ಇದುವರೆಗೂ ಚಿಕ್ಕಮಗಳೂರು ಜಿಲ್ಲೆಯ ಇಂದಿನ ಪೇಟೆ ಧಾರಣೆಯನ್ನ ಕೇಳಿದಿರಿ. ಗ